ಹುದ್ದವರ್ ಮುಟ್ಟುರಿಸು ಅವರ್ ನಿಂತವ ಮನೆ ಒಬೇ ಹುದ್ದವರ್ ಮುಟ್ಟುರಿಸು ಅವರ್ ನಿಂತವ ಮನೆ ಉಮ್ಮಗೆ ಅವರ್ ಮುಟ್ಟುರಿಸು ಅವರ್ ನಿಂದವ ಮನೆ ಒಹೇ ಹುದ್ದ ಅವರ್ ಮುಟ್ಟುರಿಸು அவர் நிந்தவமே Yeah.